ಒಂದು ವರ್ಷ ತಗೊಳುತ್ತೆ ಸರ್, 7 ವರ್ಷ ತಗೊಳುತ್ತೆ. ಎರಡು ವರ್ಷಕ್ಕೆ ನಾಟಿ ಮಾಡಿದ 7 ವರ್ಷಕ್ಕೆ ಬೆಳೆ ಬರುತ್ತೆ. ಚೆನ್ನಾಗಿ ಮಾಡಿದ್ರೆ ಅಷ್ಟನೇ ಬೆಳೆನೇ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದ್ರದ್ದು ನಿರ್ವಹಣೆ ಹೆಂಗ್ ಮಾಡ್ತೀರಿ, ಗೊಬ್ಬರದ್ದು ಮತ್ತೆ ನೀರಾವರಿದ್ದು ಅದನ್ನ ಹೇಳ್ಬಿಡಿ. ಇದು ಡ್ರಿಪ್ ಇರಿಗೇಷನ್ ಅಲ್ಲ, ಡ್ರಿಪ್ ಇರಿಗೇಷನ್ ಹಾಕ್ತೀರಿ ಮತ್ತೆ ನೀರಾವರಿನು ಡ್ರಿಪ್ ಆತು, ಮತ್ತೆ ಗೊಬ್ಬರ ಯಾವ್ದು ಕೊಡ್ತೀರಿ ಅದಕ್ಕೆ? ಗೊಬ್ಬರ ತಿಪ್ಪೆ ಗೊಬ್ಬರ ಹೆಚ್ಚು ಕೊಡ್ತೀವಿ. ತಿಪ್ಪೆ ಗೊಬ್ಬರ ಜಾಸ್ತಿ, ರಾಸಾಯನಿಕ ಹಾಕಲ್ಲ? ರಾಸಾಯನಿಕ ಕಡಿಮೆ ಸರ್, ಕಡಿಮೆ ತೀರಾ ಕಡಿಮೆ ಅಂದ್ರೆ ಕಡಿಮೆನೆ. ಹೆಚ್ಚು ಗೊಬ್ಬರ ಹಾಕ್ತಿವಿ, ತಿಪ್ಪೆ ಗೊಬ್ಬರ. ತಿಪ್ಪೆ ಗೊಬ್ಬರ ಹಾಕ್ತೀರಿ, ಫರ್ಟಿಲೈಸರ್ ಎಲ್ಲ ಕಮ್ಮಿನೆ. ವರ್ಷಕ್ಕೆ ಒಂದ್ಸರಿ ಕೊಡ್ತೀರಾ ಹೇಗೆ? ಒಂದ್ಸರಿ ದ್ರಾಕ್ಷಿ ಬೆಂಗಳೂರು ಬ್ಳಗೆ 2 ಸರಿ ಕೊಡ್ತೀವಿ. 2 ಕಟಿಂಗ್ ಬರುತ್ತೆ ಗ್ರೇಪ್ಸ್ ಅದು ಬೆಂಗಳೂರು ಬ್ಳು. 6 ತಿಂಗಳಿಗೆ 6 ತಿಂಗಳು ಬಂದ್ಬಿಡುತ್ತೆ, ಚೆನ್ನಾಗಿ ಬರುತ್ತೆ ಗೊಬ್ಬರ. ನಾವ್ ಎಷ್ಟ ಬ್ಲೂ ಗ್ರೇಪ್ಸ್ ಎಷ್ಟು ಚೆನ್ನಾಗಿ ಗೊಬ್ಬರ ಹಾಕಿ ತುಂಬತೀವ ಅಷ್ಟು ಚೆನ್ನಾಗಿ ಗ್ರೇಪ್ಸ್ ಬರುತ್ತೆ. ಶರತ್ ಸೀಡ್ಲೆಸ್ಗೂ ವರ್ಷಕ್ಕೆ ಒಂದು ಸಹ ಇದು ಅದಕ್ಕೂ 2 ಸರಿ ಹಾಕ್ಬೇಕು, ಬ್ಯಾಕ್ ಕಟಿಂಗ್ ಆಗುದು ಅದು ಕಡ್ಡಿ ಚೆನ್ನಾಗಿ ಬರುತ್ತೆ. ಇದು ಗ್ರೇಪ್ಸ್ ಕಟಿಂಗ್ ಎಷ್ಟು ದಿನ, ಹೂ ಬಂದ ಮೇಲೆ ಎಷ್ಟು ದಿನ ನಂತರ ಕಟಿಂಗ್ ಬರ್ತದೆ? 5 ತಿಂಗಳಿಗೆ. 5 ತಿಂಗಳಿಗೆ ಬಂದ್ಬಿಡುತ್ತೆ ಗ್ರೇಪ್ಸ್ ಶರದ್ದು. 5 ತಿಂಗಳಿಗೆ ಬಂದ್ಬಿಡುತ್ತೆ ಇದಕ್ಕೆ. ಇದು ಗ್ರೇಪ್ಸ್ ಗೆ ಸಾಮಾನ್ಯವಾಗಿ ಕೀಟಗಳು ಮತ್ತು ರೋಗಗಳ ಬಾಧೆ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೆ ಜೋನಿ ಮಿಲ್ಡ್ಯೂ ಜಾಸ್ತಿ, ಪೌಲ್ಟ್ರಿ ಮಿಲ್ಡ್ಯೂ ಜಾಸ್ತಿ, ಆಮೇಲೆ ಬೂದುರೋಗ. ಬೂದುರೋಗ ಅದನ್ನೇ ಇವೆಲ್ಲ ಜಾಸ್ತಿ. ಈ ನವೆಂಬರ್ ಡಿಸೆಂಬರ್ ಅಲ್ಲಿ ಮಂಜು ಹಿಡಿತದಲ್ಲ, ಜೋನಿ ಮಿಲ್ಡ್ಯೂ, ಪೌಲ್ಟ್ರಿ ಮಿಲ್ಡ್ಯೂ, ಪೌಲ್ಟ್ರಿ ಮಿಲ್ಡ್ಯೂ ತುಂಬಾ ಸೂಕ್ಷ್ಮ. ನಮ್ಮ ರೈತರು ಯಾರು ತೋಟ ಬಿಟ್ಟು ಹೋಗೋದಿಲ್ಲ, ಡೈಲಿ ಅಬ್ಸರ್ವೇಷನ್ ಅಲ್ಲಿ ಇರ್ತದೆ. ಎಲ್ಲೋ ಒಂದ್ ಕಡೆ ಬಂದ್ರೆ ಇಡೀ ಇದಕ್ಕೂ ಸ್ಪ್ರೆಡ್ ಆಗ್ಬಿಡುತ್ತೆ. ಸ್ಪ್ರೆಡ್ ಆಗ್ಬಿಡುತ್ತೆ ಸ್ವಲ್ಪ. ನಾವು ಒಂದಿನ ನಾವು ಅದ್ರದ್ದು ಗಮನ ಇಲ್ಲ ಅಂದ್ರೆ ಸ್ಮಾದ ಇತ್ತು ಇನ್ಕೇಸ್ ಬಿದ್ರೆ ರೋಗ. ಏನೋ ಪೌಡ್ರಿ ಮಿಲ್ಡ್ಯೂ ಒಂದ್ ಕಡೆ ಬಂತಪ್ಪ ಒಂದ್ ಎಲೆಗೆ, ಒಂದಿನ ನಾವ್ ಕೇರ್ ತಗೊಂಡಿಲ್ಲ. ನೀವು ತಕ್ಷಣ ತೆಗಿಬೇಕಾ ಅದನ್ನ? ತೆಗಿತೀವಿ. ಮುಂದಿನ 2 ದಿನ ಕೇರ್ ತಗೊಂಡಿಲ್ಲ, ನೋಡ್ಕೊಂಡಿಲ್ಲ ಅಂದ್ರೆ ಕಡ್ಡಿಗೆ ಬಂಚಸ್ ಎಲ್ಲ ಬಿದ್ದು ಹೋಗುತ್ತಿಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಅದಕ್ಕಾಗಿ ನೀವು ಜಾಗ್ರತೆಯಿಂದ ಅದ್ ಎಲ್ ಬಂದಿದ್ಯೋ ಅದನ್ನ ಮೊದ್ಲು ತೆಗಿಬೇಕು. ತೆಗಿತೀವಿ. ಏನು ನೀವು ಕೈಯಿಂದಾನೆ ತೆಗಿತೀರಾ ಅಥವಾ ಏನು? ಕೈಯಿಂದ ತೆಗಿತೀವಿ, ಎಲೆ ಲೀಫ್ ಎಲ್ಲ ತೆಗ್ದಾಕ್ತಿವಿ. ಆಮೇಲೆ ಅದಕ್ಕೆ ಬೇಕಾದ್ದು ಅರ್ಜೆಂಟ್ ಇಮಿಡಿಯೇಟ್ ಸ್ಪ್ರೇ ಮಾಡ್ತೀವಿ. ಓಹ್, ಯಾವ್ದು ಹಾಕ್ತೀರಿ? ಪ್ರೇಯರ್ ಇದಾಕ್ ಆಮೇಲೆ ಗೋಲ್ಡ್ ಕ್ರೊಮೆಟ್ ಕೆಲ ಇದ ಕಾಂಬಿನೇಷನ್ ಇದಾಕೊಂತೀವಿ, ಕೋಸೈಡ್ ಹಾಕೋತೀವಿ ಇವೆಲ್ಲ. ಆಮೇಲೆ ಅಂಟ್ರಕಲ್, ಆಮೇಲೆ ಅಲ್ಟ್ರಾಜಿನ್ ಇವೆಲ್ಲ ಹಾಕ್ತೀರಿ? ಹಾಕ್ತಿವಿ. ಇದು ಉತ್ಪಾದನೆ ಹೆಂಗೆ? ಈಗ ಸಾಮಾನ್ಯವಾಗಿ 1 ಎಕರೆಗೆ ನೀವು ಎಷ್ಟು ದ್ರಾಕ್ಷಿ ಉತ್ಪಾದನೆ ಆಗುತ್ತೆ? 1 ಎಕರೆಗೆ 10-15 ಟನ್ ತೆಗಿತೀವಿ. 15 ಟನ್ ತೆಗಿತೀರಿ? ಚೆನ್ನಾಗಿ ಬಂದಿದೆ ಫಸಲು ಅಂದ್ರೆ 18 ಟನ್ ಬರುತ್ತೆ. ಕಡಿಮೆ ಅಂದ್ರೆ? ಕಡಿಮೆ ಅಂದ್ರೆ 8 ಟನ್ ಬರುತ್ತೆ, 6 ಟನ್ ಕೆಲವರದೆಲ್ಲ ಭಾರಿ ಕಡಿಮೆ ಬಂದ್ಬಿಡುತ್ತೆ. ಕ್ರಾಪ್ ಬಂದಂಗಿಲ್ಲ, ಕೆಲವರು ತೋಟದಲ್ಲಿ ಚೆನ್ನಾಗಿ ಕ್ರಾಪ್ ಕಡಿ ಎಲ್ಲ ಸ್ಟಮ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಕ್ರಾಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅಂದ್ರೆ ಅದು ಗಿಡದ ಮೇಲೆ ಹೋಗೋದೇ? ಹೌದು, ಬೆಳವಣಿಗೆ ಬಳ್ಳಿ ಚಲೋ ಬೆಳಿತಾರೆ, ಕಡ್ಡಿ ಹೆಂಗಿದೆ ಹಂಗ್ ಬರುತ್ತೆ. ದೃಢವಾಗಿದ್ರೆ ಸದೃಢ ಬೆಳೆ, ಕಡ್ಡಿ ಎಲ್ಲ ಬೆರಳದಪ್ಪ ಇದ್ರೆ ಎಲ್ಲದ್ರಲ್ಲ 100% ಕ್ರಾಪ್ ನಿಮ್ಗೆ ಒಳ್ಳೆ. ಇದ್ರದ್ದು ಮಾರುಕಟ್ಟೆ ಹೆಂಗ್ ಮಾಡ್ತೀರಿ? ದ್ರಾಕ್ಷಿನ ಅದು ಬರ್ತಾರೆ ವ್ಯಾಪಾರಸ್ಥ ತೋಟಕ್ಕೆ ಬರ್ತಾರೆ. ತೋಟಕ್ಕೆ ಬಂದ್ ತಗೊಂಡ್ ಹೋಗ್ತಾರೆ. ಕೇರಳ, ತಮಿಳ್ನಾಡು, ಆಂಧ್ರ ಎಲ್ಲ ಕಡೆ ಎಲ್ಲ ಹೋಗುತ್ತೆ. ಕೇರಳ ಹೆಚ್ಚು ಹೋಗುತ್ತೆ. ಶರತ್ ಸೀಡ್ಲೆಸ್, ಶರತ್ ಸೀಡ್ಲೆಸ್ ಮೊದ್ಲೇ ಹೇಳಿಟ್ಟು ಬಿಡ್ತಾರಲ್ಲ, ನಿಮ್ಗೆ ಬರ್ತಾರೆ. ಬರ್ತೀವಿ, ಯಾವಾಗ್ಲೂ ಮಾಡ್ತೀವಿ. ಏನೋ ಇನ್ನೊಂದ್ ಟೈಮ್ ಏನೋ ಬೆಳೆ ಕಡಿಮೆ ಆಗುತ್ತೆ ಅಷ್ಟೇ, ಇನ್ನೊಂದ್ ಟೈಮ್ ಇರುತ್ತೆ. ನಿಮ್ ಕೈ ಹಿಡ್ದಿದೆ ಅದು ಕೂಡ. ಹೌದು ಸರ್, ಮಾರುಕಟ್ಟೆ ಏನು ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ ಸರ್. ಒಟ್ಟಾರೆಯಾಗಿ ನಿಮ್ಮ ಅನುಭವದ ಪ್ರಕಾರ ಒಬ್ಬ ಪ್ರಗತಿಪರ ರೈತರಾಗಿ ದಾಳಿಂಬೆ ಮತ್ತೆ ದ್ರಾಕ್ಷಿ ಬೇಸಾಯದಲ್ಲಿ ತಮ್ಮದೇ ಆದ ಒಂದು ನಿಪುಣತೆ ಪಡ್ಕೊಂಡು ಒಳ್ಳೆ ಖುಷಿಯಲ್ಲಿದ್ದೀರಿ? ಚೆನ್ನಾಗಿ ಆಗಿದ್ವಿ ಸರ್ ಅದರಿಂದ, ಆ ಬೆಳೆಗಳಿಂದ. ಮೊದ್ಲೇ ಹೆಂಗಿತ್ತು ನಿಮ್ದು ಆರಂಭದಲ್ಲಿ? ಈಗ 30 ವರ್ಷದ ಹಿಂದೆ ಎಲ್ಲ ಏನ್ ಸರ್, ಏನ್ ಇರ್ಲಿಲ್ಲ, ಏನಿಲ್ಲ, ಒಂದ್ ವೆಹಿಕಲ್ ಇಲ್ಲ, ಒಂದ್ ಕಾರ್ ಇಲ್ಲ. ಈಗ ಸ್ವಲ್ಪ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿರಿ, ನಿಮ್ದೇ ಆದ ಯೋಚನೆ, ಹೊಸ ಹೊಸ ಮನೆಯಲ್ಲಿ ಸ್ವಲ್ಪ ಶಿಕ್ಷಣ ಕೂಡ ಬಂತು. ಏನ್ ಓದಿರಿ ತಾವು? ಸ್ಟ್ಯಾಂಡರ್ಡ್ ಮಾಡಿರಿ, ಅಡ್ಡಿಲ್ಲ ಅಲ್ಲ. ತಂದೆ ತಾಯಿ ಅಪ್ಪ ಅಮ್ಮದು ಅದೇ ಪಾಯ, ಅವರೇ ತಮ್ಗೆಲ್ಲ ಸಹಾಯ. ನಾವು ಅವರಿಂದ ಅವ್ರ ಮುಂದೆ ನಾವಿಂದೆ ಫಾಲೋ. ಸೋದರ ಫಸ್ಟ್ ಅವ್ರಿಗೆ ದ್ರಾಕ್ಷಿ ಬೆಳೀತಾ ಇದ್ರು, ಅವ್ರ ಜೊತೆ ನಾವಿರ್ತಾ ಇದ್ರು, ನಮ್ಗೆ ಹಂಗೆ. ನಿಮ್ಮ ಸೋದರ ಕೂಡ ಪ್ರಾಧ್ಯಾಪಕರು? ಹೌದು, ಪ್ರೊಫೆಸರ್ ಅವರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅಂಡರ್ ಬರ್ತದ ಅದು, ಅರಣ್ಯ ವಿಜ್ಞಾನ ಕೇಂದ್ರ, ಅರಣ್ಯ ವಿಜ್ಞಾನ ಕಾಲೇಜು. ಜಿಕೆ ವಿಕೆಲ್ ಓದಿದ್ದವರು, ಜಿಕೆ ವಿಕೆಲ್ ಓದ್ರು. ಆದ್ರೆ ಅವರು ಈಗ ವರ್ಕ್ ಕೆಲಸ ಮಾಡ್ತಾ ಇರೋದು ಅದು ಶಿರಸಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೆಳಗಡೆ ಬರ್ತದೆ ಶಿರಸಿ ಅರಣ್ಯ ಪದವಿ ಕಾಲೇಜ್. ಅದು ಮೊದಲೇ ಕೃಷಿ ವಿಜ್ಞಾನ ಕೇಂದ್ರ ಇತ್ತು ಇಲ್ಲಿ. ತುಂಬಾ ಸಂತೋಷ, ಅವರು ಕೂಡ ನಿಮ್ಗೆ ಸಲಹೆ ಸೂಚನೆ ಕೊಡ್ತಾರೆ. ಸೊ ಹಂಗಾಗಿ ಈಗ ತಮ್ದೇ ಆದ ಕುಟುಂಬದಲ್ಲಿ ಈಗ ಈ ಒಂದು ಮುಂದಾಲೋಚನೆ ಇಟ್ಕೊಂಡು ತಾವು ಕೃಷಿ ಮಾಡ್ತಾ ಇದ್ದೀರಿ. ಒಬ್ಬ ಪ್ರಗತಿಪರ ರೈತರಾಗಿ ತಾವು ಇನ್ನೂ ಕೂಡ ಹೊಸ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಖಂಡಿತ ದಾಳಿಂಬೆ ನಂಬಿ ಮಾಡಿದವರು, ಚೆನ್ನಾಗಿ ಮಾಡಿದವರು, ಯಾರು ಲಾಸ್ ಆಗಲ್ಲ. ಹೆದರಿಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ ಸರ್, ಧೈರ್ಯವಾಗಿ ಕೆಲಸ ಮಾಡಬೇಕು ಶ್ರದ್ಧೆಯಿಂದ. ಆಯ್ತು, ಕೆಲವು ರೈತರು ಇರ್ತಾರೆ ಮುರಳೀಧರ್ ಅವ್ರ ಜೊತೆಗೆ ನಾವು ಸ್ವಲ್ಪ ಮಾತಾಡ್ಕೊಳ್ಳೋಣ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ ಮುರಳೀಧರ್ ಅವರೇ. ಹೇಳ್ತೀನಿ ಸರ್, ಖಂಡಿತ ಹೇಳಿ. 9632